ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8 7 8 7 0 0 0 0 0 1 4 2 4 2. ಇರು ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2. ಅಷ್ಟೇ ಸುಲಭ. ಇದೀಗ ಕೇಳಿ ಭತ್ತದ ಕೃಷಿಯ ಅನುಭವಗಳು. ಈ ಕುರಿತು ದಾವಣಗೆರೆ ತಾಲೂಕು ಹಳೆ ಕುಂದವಾಡ ಗ್ರಾಮದ ಕೃಷಿಕ NH ಚಂದ್ರಣ್ಣ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಚಂದ್ರಣ್ಣ ಅವರಿಗೆ. ನಮಸ್ಕಾರ ಸರ್. ಚಂದ್ರಣ್ಣ ಅವರೇ, ತಾವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದೀರಿ? ಸುಮಾರು 30-35 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀವಿ ಸರ್. ಎಷ್ಟು ಎಕರೆ ಇದೆ ತಮ್ಮ ಹೊಲ? ನಮ್ಮದು 8.5 ಎಕರೆ ಬರುತ್ತೆ ಒಟ್ಟು ಟೋಟಲ್. ಏನೇನು ಬೆಳಿತೀರಿ? ನಾವು ಭತ್ತ ಬಿಟ್ಟರೆ ಬೇರೆ ಏನು ಬೆಳೆಯಲ್ಲ, ತೆಂಗು ಭತ್ತ. ಈ ವರ್ಷ ಏನು ಬೆಳೆದಿದ್ರಿ? ಈ ವರ್ಷ ಭತ್ತ ಬೆಳೀತಾ ಇದ್ದೀವಿ. ಯಾವ ತಳಿ? ಸೋನಾ ಮಸೂರಿ. ಸೋನಾ ಮಸೂರಿ ಭತ್ತ ಬೆಳೆಯೋಕ್ಕಿಂತ ಮೊದಲು ನೀವು ಭೂಮಿ ಸಿದ್ಧತೆ ಮತ್ತು ಈ ಸಸಿ ಮಡಿ ತಯಾರು ಮಾಡ್ಕೊಳೋದು ಎಲ್ಲ ಯಾವ ರೀತಿ ಮಾಡ್ತೀರಾ? ಸರ್, ಫಸ್ಟು ಏನಂತಂದರೆ, ಫಸ್ಟು ಒಂದು ಮಡಿನ ನಾವು ನೀರಲ್ಲೇ ನೆನೆಸಿ ಎಲ್ಲ ಉಳುಮೆ ಮಾಡಿ ಅದನ್ನು ಕೇಜ್ ಬಿಲ್ಲದನ್ನೆಲ್ಲ ಹೊಡೆದು ಒಂದು ಸತಿ ಬ್ಲೇಡ್ ತೊಗೊಂಡು ಎಲ್ಲ ಸಾಫ್ ಮಾಡಿ ಆಮೇಲೆ ನಾವು ಪಾತಿ ಮಾಡಿ ಕ್ಲೀನಾಗಿ ಮಡಿ ಮಾಡಿ ಬೀಜ ಹಾಕ್ತೇವೆ. ಅದು ಒಂದು ದಿವಸ 24 ಗಂಟೆ ಬೀಜ ನೆನೆಹಾಕ್ತೇವೆ. ನೆನೆಹಾಕಿ ಆಮೇಲೆ ಅದಕ್ಕೆ ಹಾಕ್ತೇವೆ, ಒಂದು ರಾತ್ರಿ ಮೊಳಕೆ ಕಟ್ಟಿ ಹಾಕಿಬಿಡ್ತೇವೆ. ಹಾಕಿದ್ಮೇಲೆ ಅದು ಒಂದು 5-6 ದಿವಸದಾಗೆ ನಮಗೆ ಮೊಳಕೆ ಆಗುತ್ತೆ. ಮೊಳಕೆ ಆದಮೇಲೆ ಅದು ನಾವು ಒಂದು ಸತಿ ಸುಮ್ಮನೆ ಸ್ಪ್ರೇ ಮಾಡ್ತೇವೆ, ಏನಾರು ಕೀಟನಾಶಕ ಏನಾರು ಇರ್ತೈತಿ ಅಂತಂದು ಸ್ಪ್ರೇ ಮಾಡಿ ಆಮೇಲೆ ಒಂದು 15 ದಿವಸ ಆದಮೇಲೆ ಗೊಬ್ಬರ ಸ್ವಲ್ಪ ತಳ್ಳಗೆ ಗೊಬ್ಬರ ಹಾಕ್ತೇವೆ. ಗೊಬ್ಬರ ಹಾಕಿದ್ರೆ ಅದು ಒಂದು ಮತ್ತೆ 2 ಸತಿ ಒಂದು ಸತಿ ಗೊಬ್ಬರ ಹಾಕ್ತೀವಿ. ಆಮೇಲೆ ಮತ್ತೆ ನಾಟಿ ಮಾಡ್ಬೇಕಾದ್ರೆ 1 ತಿಂಗಳಿಗೆ ಆದ ತಕ್ಷಣ ನಾವು ನಾಟಿ ಮಾಡ್ತೇವೆ ಮತ್ತೆ. ಈಗ ನೀವು ಸಸಿ ಮಾಡ್ಕೊಂಡಿಂದ ಎಷ್ಟು ದಿನದಲ್ಲಿ ನೀವು ನಾಟಿ ಮಾಡ್ತೀರಾ? ಸಸಿ ಮಾಡ್ಕೊಂಡು ಮಳೆಗಾಲದಾಗಾದರೆ 25 ಒಂದು ತಿಂಗಳ ದಿವಸ, ಬೇಸಿಯಲ್ಲಿ ಆದರೆ 1 ತಿಂಗಳು 15 ದಿವಸದೊಳಗೆ ನಾಟಿ ಮಾಡ್ತೇವೆ ನಾವು. ನೀವು ಸಸಿ ನಾಟಿ ಮಾಡೋಕ್ಕಿಂತ ಮೊದಲು ನೀವು ಭೂಮಿಗೆ ನೀವು ರಾಸಾಯನಿಕ ಗೊಬ್ಬರ ಕೊಡೋದ್ರ ಜೊತೆಗೆ ಈ ಹಸಿರಿಲ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಇಂಥದ್ದು ಏನಾದರೂ ಕೊಡ್ತೀರಾ? ಕೊಟ್ಟಿಗೆ ಗೊಬ್ಬರನ ಸಿಗಲ್ಲ ಸರ್, ಕೊಟ್ಟಿಗೆ ಗೊಬ್ಬರ ಏನೂ ಇಲ್ಲ, ರಾಸಾಯನಿಕ ಗೊಬ್ಬರನೇ ಕೊಡ್ತೇವೆ ನಾವು. ಈ ಹಸಿರೆಲ್ಲ ಗೊಬ್ಬರ ಮಾಡ್ಕೊತಾರಲ್ಲ, ಅದೇನು ಮಾಡಲ್ವ ತಾವು? ಅದೇನು ಮಾಡಲ್ಲ ಸರ್, ಅದೇನು ಮಾಡೋಕ್ಕಾಗಲ್ಲ. ಇವತ್ತಿನ ಲೇಬರಲ್ಲಿ ಸಿಗೋದಿಲ್ಲ, ಯಾರು ಮಾಡೋಕ್ಕಾಗೋದಿಲ್ಲ ಅದನ್ನು. ಏನು ಗೊಬ್ಬರ ಹಾಕ್ತೇವೆ, 1 ಗಂಟೆ ಬಂದು ಗೊಬ್ಬರ ಹಾಕಿ ಹೋಗ್ತಾರೆ, 500 ರೂಪಾಯಿ ಕೂಲಿ ಕೊಡಬೇಕು, ಊಟ ತಿಂಡಿ ಅವ್ರಿಗೇನು ಎಲ್ಲ ಕೊಡಬೇಕು ಸರ್. ಹಂಗಾಗಿ ನಾವು ಹಸಿರೆಲ್ಲ ಗೊಬ್ಬರದ್ದೇನು ಮಾಡಲ್ಲ. ಅದು ಒಂದು ತಿಂಗಳಲ್ಲಿ ಬೆಳೆಯಂಥದ್ದು ಇರ್ತದಲ್ಲ, ಅದು ಡಯಾಂಚಯ ಅಂಥದ್ದು, ಅದು ಬೀಜ ಚೆಲ್ಲಿ ಅಲ್ಲೇ ಬೆಳೆದು ಆಮೇಲೆ ಅಲ್ಲೇ ನೀವು ಗದ್ದೆಗೆ ತುಳಿಯಂಥದ್ದು? ಇಲ್ಲ, ಆ ಥರ ಮಾಡೋಕ್ಕಾಗಲ್ಲ ಸರ್. ಅದು ಏನಿದ್ರೆ 1/2 ಎಕರೆ 1 ಎಕರೆ ಇದ್ರೆ ಏನಾರು ಮಾಡ್ಬೋದು, ಜಮೀನು ಜಾಸ್ತಿ ಇದ್ರೆ ಮಾಡೋಕ್ಕಾಗೋದಿಲ್ಲ. ನಮಗೂ ಆಗ್ತಾ ಇಲ್ಲ, ಲೇಬರ್ ಪ್ರಾಬ್ಲಮ್ ಎಲ್ಲ, ಲೇಬರಿಂದ ಎಲ್ಲದಕ್ಕೂ ಲೇಬರ್ ಬೇಕೇ ಬೇಕಲ್ಲ. ಅವಾಗಂದರೆ ಒಟ್ಟು 10 ಜನ ಜಾಸ್ತಿ ಇರೋತೀವಿ ಮಾಡ್ತಿದ್ವಿ, ಇವಾಗ ಆಗ್ತಾ ಇಲ್ಲ, ಎಲ್ಲ ಡಿವೈಡ್ ಆದಮೇಲೆ ಒಬ್ಬೊಬ್ಬರ ಆಗಿರೋದ್ರಿಂದ ಲೇಬರ್ ಬೇಕೇ ಬೇಕಾಗುತ್ತೆ, ಮಾಡೋಕ್ಕಾಗಲ್ಲ ಅವೆಲ್ಲ. ನೀವೆಲ್ಲಕ್ಕೂ ರಾಸಾಯನಿಕ ಗೊಬ್ಬರನೇ ಬಳಸ್ತೀರಿ? ಹೌದು ಸರ್, ಬಳಸ್ತೀವಿ, ರಾಸಾಯನಿಕ ಗೊಬ್ಬರನೇ ಬಳಸೋದು. ಈಗ ನೀವು ಸಸಿ ಮಾಡ್ಕೊಳಕ್ಕೆ ಬೀಜ ಎಲ್ಲಿಂದ ತರ್ತೀರಿ? ಬೀಜ ನಾವು ಅಂಗಡಿಯಲ್ಲಿ ತರ್ತೇವೆ, ಅಂಗಡಿಯಿಂದ ಬೀಜದ ತೊಗೊಂಬಂದು ಸಸಿ ಮಾಡುತ್ತೇವೆ. ಈಗ ನಿಮ್ಮ ಅಣ್ಣ ತಮ್ಮಂದರು ಭಾಗ ಆಗಿಂದ ನಿಮಗೆ ಸುಮಾರು 9 ಎಕರೆ ಅಷ್ಟು ಹೊಲ ಬಂದಿದೆ? ಹೌದು. ನಿಮಗೆ ಮನೆಯಲ್ಲೇ ಯಾರ್ಯಾರಿದ್ದಾರೆ ನಿಮಗೆ ಈ ಕೃಷಿಗೆ ಸಹಾಯ ಮಾಡಲಿಕ್ಕೆ? ನಮ್ಮ ಮನೆಯವರು, ನಾವು, ನಮ್ಮ ಮಕ್ಕಳನ್ನೇನು ಓದ್ತಾ ಇದ್ದಾರೆ, ಹಂಗಾಗಿ ನಾವೇ ಇಬ್ಬರೇ ಸರ್ ಮನೆಯಲ್ಲಿ. ಈಗ ನೀವು ಭೂಮಿ ತಯಾರು ಮಾಡೋದಿರ್ಬೋದು, ಆಮೇಲೆ ಸಸಿ ನಾಟಿ ಮಾಡೋದಿರ್ಬೋದು, ಪ್ರತಿಯೊಂದು ಲೇಬರ್ ಮೇಲೆ ಡಿಪೆಂಡ್ ಆಗಿದೆ. ಹೌದೌದು, ಲೇಬರ್ ಇಲ್ಲದೇ ಏನು ಮಾಡೋಕ್ಕಾಗಲ್ಲ ಸರ್. ಇವತ್ತಿಕಲ್ದೆ ಲೇಬರ್ ಬೇಕೇ ಬೇಕು. ಏನು ಟ್ಯಾಕ್ಟ್ರಿ ಕಲ್ಟಿಮೀಟ್ರ್ ಹೊಡಿಬಿಡ್ತೇವೆ, ನಾವೇ ಹೊಡಿತೇವೆ, ಕೇಜ್ ಬಿಲ್ಲು ಎಲ್ಲ ನಾವೇ ಹೊಡ್ಕೊತೇವೆ. ಏನದನ್ನು ಸಾಫ್ ಮಾಡೋಕ್ಕಾರ ಡ್ರೈವರ್ ಕರ್ಕೊತೇವೆ. ಆಮೇಲೆ ನಾಟಿ ಮಾಡೋಕ್ಕಾರೆ ನಾಟಿದೊಂದು ಪ್ರಾಬ್ಲಮ್ ಇಲ್ಲೆಲ್ಲ ಸುತ್ತಮುತ್ತ ದಾವಣಗೆರೆ ಹತ್ರ ಸಿಟಿ ಇರೋದ್ರಿಂದ ಲೇಬರ್ ಸಿಗ್ತಾ ಇಲ್ಲ. ನಾವು 25 ಕಿಲೋಮೀಟ್ರ್ ದೂರದಿಂದ ಬರ್ತಾರೆ, ಅವರಿಗೆಲ್ಲ ಆಟೋ ಬಾಡಿಗೆ ಕೊಡಬೇಕು. ಇಲ್ಲೇನು ರೇಟ್ ನಡೀತೈತೆ ಅದಕ್ಕಿಂತ 100 ರೂಪಾಯಿ ಹೆಚ್ಚಿಗೆ ಕಮ್ಮಿ ತೊಗೊತಾರೋ ಮಾಡಿ ಹೋಗ್ತಾರೋ, ಇಲ್ಲಿ ಯಾರೂ ಸಿಗೋಲ್ಲ ನಮ್ಮ ಸಿಟಿ ಹತ್ರ ಇರೋರು. ಸಸಿ ನಾಟಿ ಮಾಡೋ ಮಿಷನ್ ಬಂದಿದೆಯಲ್ಲ, ಅದು ಪ್ರಾಬ್ಲಮ್ ಸರ್. ಮಾಡ್ಬೋದು, ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅದಕ್ಕೆಲ್ಲ ಬೇರೆ ಸಸಿ ಮಾಡಬೇಕು, ಅವೆಲ್ಲ ಪ್ಲೇಟು ಅವೆಲ್ಲ ಮಾಡಲು ಎಲ್ಲ ಬೇಕು, ಅದು ಕಷ್ಟನೇ ಮಾಡೋಕ್ಕೆ. ಇವಾಗೇನೋ ಹೊಸದಾಗೇನೋ ಬೀಜ ಉಗ್ತಾರಂತೆ ಹುರುಳಿ ಹೊಡೆದು, ಅದನ್ನು ಮಾಡ್ತಾಯಿದ್ದಾರೆ ಕೆಲವರು ಮಾಡ್ತಾಯಿದ್ದಾರೆ. ನಾವು ಮುಂದೆ ಲೇಬರ್ ಪ್ರಾಬ್ಲಮ್ ಆತಂದರೆ ಸದ್ಯ ಲೇಬರ್ ಬರ್ತಾಯಿದ್ದಾರೆ, ನಮಗೇನು ತೊಂದರೆ ಇಲ್ಲ. ಬೇರೆ ಊರಿಂದ 25 ಕಿಲೋಮೀಟ್ರ್ದಿಂದ ಬರ್ತಾರೆ, ಸದ್ಯ ಈಗ ಮಾಡ್ತಾಯಿದ್ದಾವೆ. ಅದು ನಿಲ್ತು ಅಂದರೆ ಮತ್ತೆ ಇನ್ನೇನು ಬೀಜ ಆಗ್ತಾವಲ್ಲ ಸಸಿ ಮಡಿಗೆ, ಆ ಥರ ಬೀಜ ಉಗ್ಬೇಕಂತ ಎಕರೆಗೆ 5 ಕೆಜಿ 6 ಕೆಜಿನ ಆ ಥರ ಮಾಡ್ತಾಯಿದ್ದಾರೆ. ಈ ಮಿಷಿನ್ನಾಗೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ ಮಾಡೋಕ್ಕೆ. ಸೋನಾ ಮಸೂರಿ ಎಷ್ಟು ತಿಂಗಳಿಗೆ ಬರುತ್ತೆ? ಸೋನಾ ಮಸೂರಿ 4 ತಿಂಗಳಿಂದ 4.5 ತಿಂಗಳ ಮೇಲೆ ಸರ್, ಸ್ವಲ್ಪ ಲೇಟೇ ಅದು ಬರೋದು. ಏನು ಇಳುವರಿ ಬರುತ್ತೆ ಅಂತಂದು ಮುಂದೇನು ಗಾಳಿ ಧೂಳಿಗೆ ಆಮೇಲೆ ಮಳೆಗೆ ಸ್ವಲ್ಪ ಏನು ಬಗ್ಗಲ್ಲ ಅಂತಂದಂದು ಅದನ್ನು ಮಾಡ್ತಾಯಿದ್ದಾವೆ. ಬೇಸಿಗೆ ಮಾತ್ರ ಮಳೆಗಾಲದಾಗ ಇನ್ನೇನು ಆರನ್ನಾರೋ ಯಾವುದು ಶ್ರೇಯ ಅಂತ ಐತಿ, ಈ 3-4 ಬೆಳೆ ಶ್ರೇಯ ಆಗ್ತದೆ ಮಳೆಗಾಲದಾಗೆ. ಬೇಸಿಗೆ ಮತ್ತು ಇದನ್ನೇ ಹಾಕ್ತೇವೆ. ಇದು ಒಂದು ಸ್ವಲ್ಪ ಗಡಸು ಇರುತ್ತಲ್ಲ, ಹಂಗಾಗಿ ಏನು ತೊಂದರೆ ಆಗೋಲ್ಲ. ಏನು ಗೊಬ್ಬರ ಜಾಸ್ತಿ ತಿಂತದಷ್ಟೇ, ಅದನ್ನು ಬಿಟ್ಟರೆ ನಮಗೆ ನಂಬಿಕೆ ಐತಿ ಇದು ಸೋನ ಮೇಲೆ. ರೇಟ್ ಸಿಗೋಲ್ಲ, ರೇಟ್ ಪ್ರಾಬ್ಲಮ್ಮು. ಆ ರೇಟು ಸಾರನಾರಿ ಸಿಕ್ಕಂಗೆ ಇದಕ್ಕೆ ಸಿಗೋಲ್ಲ, ಕಡಿಮೆ ಸಿಕ್ಕರೂ ಕೊಡಲ್ಲ. ಯಾರು ಕರೀದಾರು ಅವರೆಲ್ಲ ಏನೋ ಮಾತಾಡ್ಕೊಂಡು ಅವೆಲ್ಲ ಇದು ಮಾಡ್ತಾಯಿದ್ದಾರೆ, ಅಷ್ಟೇನು ರೇಟ್ ಸಿಗೋಲ್ಲ, ಇಳುವರಿ ಬರುತ್ತೆ ಅಷ್ಟೆ. ನಾವು ಹೆಂಗೆ ಮಾಡಿದ್ರು ಇಳುವರಿ ಬರುತ್ತೆ, ಗೊಬ್ಬರ ಜಾಸ್ತಿ ತಿಂದತ್ತೆ. ಈಗ ನಿಮ್ಮ ಭತ್ತಕ್ಕೆ ನೀರು ಬರೋದು ಎಲ್ಲಿಂದ ಬರುತ್ತೆ? ನಾವು ಭದ್ರಾ ಡ್ಯಾಮಿಂದ ಬರ್ತದೆ ಸರ್. ಇಲ್ಲಿ ನಮ್ಮ ಏರಿಯಾದಾಗ ಏನಾಗಿತ್ತು ಅಂದರೆ ಕೆಲವೆಲ್ಲ ಸೈಟ್ಗಳಾಗ್ಬಿಟ್ಟವು, ಮೇಲ್ಗಡೆ ಚಾನಲ್ಲು ಸ್ವಲ್ಪ ಉಪ್ತಿ ಆಗೈತಿ, ನೀರಿಂದು ಸ್ವಲ್ಪ ಕಷ್ಟನೇ. ಕಮ್ಮಿ ಪ್ರಮಾಣದ ಬರ್ತೈತಿ, ಭತ್ತ ಜಾಸ್ತಿ ಇಲ್ಲ ಇಲ್ಲಿ ನಮ್ಮ ಏರಿಯಾದಲ್ಲಿ. ಸುಮಾರು ಅಂದರೆ ಒಂದು 50 ಎಕರೆ ಇರ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಇಲ್ಲ, ಎಲ್ಲ ಖಾಲಿ ಆಗ್ತದವು ಸೈಟ್ ಮಾಡಿ. ನಾವು ಬೋರ್ ಅದಾವಲ್ಲ, ಬೋರ್ ನೀರನ್ನ ಮೇಂಟೈನ್ ಮಾಡ್ತಾ ಇದ್ದಾವೆ. ಈಗ ನಿಮ್ಮದು ಬೆಳೆ ನೋಡಿದ್ರೆ 1-2 ತಿಂಗಳು ಆಗಿದೆಯಾ? 1.5 ತಿಂಗಳಂತೂ ಆಗೈತೆ ಸರ್, 1 ತಿಂಗಳು 15 ದಿವಸ 20 ದಿವಸ ಆಗೈತೆ ಸರ್. ಮತ್ತು ನಿಮಗೆ ಬೋರ್ವೆಲ್ ಇರೋದ್ರಿಂದ ಸಮಸ್ಯೆನೂ ಆಗಲ್ಲ ಮುಂದೆ? ಹಾಂ, ಬೋರ್ವೆಲ್ ಇರೋದ್ರಿಂದ ಏನು ಸಮಸ್ಯೆ ಆಗಿಲ್ಲ ಸರ್. ನಮಗೆ ಚಾನಲ್ ನೀರು ಬರಲಿದ್ರು ನಾವು ಇಲ್ಲಿ ಸದ್ಯ ಬೋರ್ನಲ್ಲೇ ಮೇಂಟೈನ್ ಮಾಡ್ತೇವೆ, ಕೊಡ್ತಾರೆ. ಚಾನಲ್ ನೀರು ಬರ್ತೈತೆ ಸರ್, ಸ್ವಲ್ಪ ಪ್ರಮಾಣದ ಬರ್ತೈತಿ. ಅದನ್ನು ರೊಟೇಷನ್ ಮಾಡಿರ್ತಾರೆ, 10 ದಿವಸ ರೊಟೇಷನ್ನು, 10 ದಿವಸ ಆದಮೇಲೆ ನೀರು ಬರ್ತಾ ಇರ್ತೈತೆ, ಅದನ್ನು ಒಂದು ಸತಿ ಕಟ್ತೇವೆ. ಈ ಬೋರ್ ನೀರೇ ಕಟ್ಟಿದರೆ ನಮ್ಗೆ ಇಳುವರಿನೇ ಕಮ್ಮಿ, ಆಮೇಲೆ ನೀರು ನಿಂದ್ರಲ್ಲ. ಬೋರ್ ನೀರಿಗೂ ಚಾನಲ್ ನೀರಿಗೂ ಭಾಳ ವ್ಯತ್ಯಾಸ ಇರುತ್ತೆ. ಅದಾದರೆ 4 ದಿವಸ ನೀರು ನಿಲ್ತಾವೆ ಒಂದು ಸತಿ ಕಟ್ಟಿದರೆ, ಇದಾದರೆ ದಿವಸ ಡೈಲಿ ನೀರು ಬಿಡಲೇಬೇಕು ಬೋರ್ ನೀರು. ಸ್ವಲ್ಪ ಇದು ಆಗುತ್ತಲ್ಲ, ಹಂಗಾಗಿ ಚಾನಲ್ ನೀರಿಗೂ ಬೋರ್ ನೀರಿಗೂ ವ್ಯತ್ಯಾಸ ಆಗುತ್ತೆ. ಔಷಧ ಹೊಡೆಯೋದು ಎಷ್ಟು ಸರಿ ಔಷಧ ಹೊಡಿತೀರಿ, ಆಮೇಲೆ ಎಷ್ಟು ಸರಿ ಗೊಬ್ಬರ ಹಾಕ್ತೀರಿ? ಸೋನಾ ಮುಸುರಿಗೆ 3 ಟೈಮ್ ಗೊಬ್ಬರ ಹಾಕ್ಲೇಬೇಕು ಸರ್. ಏನು ಇದು ಶ್ರೇಯ ಆರನ್ನಾರು 2 ಟೈಮ್ ಹಾಕ್ತೀವಿ. ಆಮೇಲೆ ಸ್ಪ್ರೇ ಇವಾಗೆಲ್ಲ ಭಾಳ ಕಡಿಮೆ, ಅಕ್ಕಪಕ್ಕ ಗದ್ದೆ ಎಲ್ಲ ನಮ್ಮದು ಒಂದು ಒಂದೇ ಆಗತ್ತಲ್ಲ, ಏನು ಕೀಟನಾಶಕ ಇಲ್ಲ, ಹಂಗಾಗಿ 1 ಟೈಮ್ ಸುಮ್ಮನೆ ಮಾಡ್ತೇವೆ, ಮಾಡ್ಬೇಕಲ್ಲ ಅಂತಂದು. ಅಷ್ಟೇನು ನಾವೇನು ಕಾಸ್ಟ್ಲಿ ಔಷಧಿ ತೊಗೊಬಂದು ಏನು ಮಾಡ್ತಾ ಇಲ್ಲ. ಯಾವ ಟೈಮ್ನಲ್ಲಿ ಗೊಬ್ಬರ ಕೊಡ್ತೀರ? ಇವಾಗೆಲ್ಲ ಮೂರನೇ ಗೊಬ್ಬರ ಮುಗಿದ್ಬಿಡತ್ತೆ ಸರ್. ಫಸ್ಟಿಗೆ ಒಂದ್ಸತಿ ಯೂರಿಯಾನ ಕಳೆನಾಶಕದಾಗ ಹಾಕಿಬಿಡ್ತೇವೆ, ಆಮೇಲೆ ಮತ್ತೆ 16-20 ಹಾಕಿದ್ವಿ. 16-20 ಎಕರೆಗೆ ಒಂದು ಕಾಲು ಕ್ವಿಂಟಲ್ 16-20 ಹಾಕಿದ್ವಿ. ಆಮೇಲೆ ನೆಕ್ಸ್ಟ್ ಈ ಕಳೆ ತೆಗೆಸಿ ಮತ್ತೆ 20-20 ಹಾಕಿದ್ದೀವಿ. 20-20 ಹಾಕಿದ್ಮೇಲೆ ಮತ್ತೆ ಇವಾಗ ನೆಕ್ಸ್ಟ್ ನಾವೆಲ್ಲ ಈ ಮತ್ತೆ ಹುಲ್ಲು ಬೆಳೀತದೆ, ದಿಂಡೆಲ್ಲ ಕೊಯ್ಸ್ತೇವೆ ಮಿಷಿನ್ನಾಗೆ ಕೊಯ್ಸಿ ಇನ್ನೊಂದು ಟೈಮ್ ಕಣಿವೆ ಎಲ್ಲ ಕೀಳಿಸಿ ಆಮೇಲೆ ಇನ್ನೊಂದು ಸ್ವಲ್ಪ ಕಮ್ಮಿ ಪ್ರಮಾಣದಾಗ ಒಂದು ಎಕರೆಗೆ ಒಂದು 50-60 ಕೆಜಿ ಗೊಬ್ಬರ ಕೊಡ್ತೇವೆ. ಯಾವುದು ಕೊಡ್ತೀರ? ಕಾಂಪ್ಲೆಕ್ಸೇ ಕೊಡ್ತೇವೆ ಸರ್. ಹ್ಞೂ, ಇವಾಗೆಲ್ಲ ಇದು ಪೊಟಾಸು ಸಿಗ್ತಾ ಇಲ್ಲ, ಪೊಟಾಸು ಭಾಳ ರೇಟ್ ಆಗಿದೆ, ಎಲ್ಲ ಗೊಬ್ಬರನೂ ರೇಟ್ ಆಗಿದೆ. ಇವಾಗ ನಮಗೂ ಏನು ಇಳುವರಿ ಬರ್ತೈತಿ ಅಷ್ಟೇ ನಮಗೆ, ಆಮೇಲೆ ರೇಟ್ ಸಿಗೋಲ್ಲ ಅಂತಂದು ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಎಷ್ಟು ಮಾಡಿದ್ರೆ ಇಷ್ಟ ಅಲ್ಲ ಅಂತ ಸ್ವಲ್ಪ ಪ್ರಮಾಣದಾಗ ಕೊಡ್ತಾ ಇರ್ತವೆ, ಆದರೂ ಪರವಾಗಿಲ್ಲ, ಇಳುವರಿ ಬರ್ತೈತಿ. ಈ ರೋಗ ಮತ್ತೆ ಹುಳ ಬೀಳೋದು ಇಂಥದ್ದೆಲ್ಲ ಸಮಸ್ಯೆ ಆಗುತ್ತೆ ಭತ್ತದಲ್ಲಿ ಆಗುತ್ತೆ ಸರ್. ಅದು ಸೊಳ್ಳೆ ಬರ್ತಾವೆ, ಹೊಡೆ ತಲೆ ಮೇಲೆ ಹೊಡೆ ಹೊಣ್ತು ಅಂದರೆ ಸೊಳ್ಳೆ ಇದು ಕಂದುಜಿಗಿ ಹುಳ ಅಂತಂದು ಬರುತ್ತೆ, ಅದು ಬಿದ್ದುಬಿಟ್ರೆ ಭಾಳ ಕಷ್ಟ. ಅದು ಅದಕ್ಕೆ ಔಷಧಿ ಹೊಡೆದು ಹೊಡೆದು ಸಾಕಾಗಿ ಹೋಗುತ್ತೆ. ಅದು ಏನು ಇವಾಗ ಸ್ವಲ್ಪ ಕಡಿಮೆ ಆಗೈತಿ, ಈಗ ಮದ್ದೆಲ್ಲ ಭಾಳ ಇತ್ತದು, ಇವಾಗ ಸ್ವಲ್ಪ ಕಡಿಮೆ ಆಗೈತಿ. ಒಂದು ಟೈಮ್ ಮಾಡ್ತಾವೆ ಸರ್ ಔಷಧಿ ಹೊಡಿತೇವೆ, ಒಂದು ಸತಿ ಯಾವುದು ಅಂದರೆ ಸ್ವಲ್ಪ ಕಾಳಿಗೆ ಒಂದು ಸ್ವಲ್ಪ ಶೇನಿಂಗ್ ಬರೋಂಥದ್ದು ಭೀಮು, ಆಮೇಲೆ ಸೊಳ್ಳೆದು ಹಸಿರುಳದ್ದು ಸುಮ್ಮನೆ ಹಿಂಗೆ ಹೊಡಿತೇವೆ ಒಂದು ಸತಿ, ಹೊಡೆದು ಕಡಿಮೆ ಪ್ರಮಾಣದಾಗ ಹೊಡಿತೇವೆ, ಒಂದು ಟೈಮ್ ಹೊಡಿತೇವೆ ಅಷ್ಟೇ, ಬೇಸ್ತಿ ಏನು ಹೊಡೆಯಲ್ಲ. ನೀವು ಸಸಿ ಮಾಡ್ಕೋಬೇಕಾದ್ರೆ ಈಗ ನಮ್ಮ ವಿಜ್ಞಾನಿಗಳೆಲ್ಲ ಹೇಳ್ತಿರ್ತಾರೆ ಬೀಜೋಪಚಾರ ಮಾಡಬೇಕು ಅಂತಂತೇಳಿ, ಅದು ಅದೇನಾದರೂ ಮಾಡ್ತೀರಾ? ಬೀಜೋಪಚಾರ ಏನು ಮಾಡಲ್ಲ ಸರ್, ಅದು ಸೀಡ್ಸ್ ಆಗಿರ್ತತ್ತಲ್ಲ, ನಾವು ಹೆಂಗೆ ತೊಗೊಂಬಂದು ಅದನ್ನು ಒಂದು ಸತಿ ಗಾಳಿಗೆ ತೂರಿ ಜೊಳ್ಳೆಲ್ಲ ತೆಗೆದು ಹಂಗೆ ಕಟ್ಟಿ ನೆನೆ ಹಾಕ್ತೇವೆ, ಒಂದು 24 ಗಂಟೆ ನೆನೆ ಹಾಕ್ತೇವೆ, ನೆನೆ ಹಾಕಿ ಹಂಗೆ ನಾವು ಬೀಜ ಚೆಲ್ಲಿ ಬಿಡ್ತೇವೆ ಸಸಿ ಮಡಿ ಮಾಡಿ. ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿದ್ದಾರೆ ಯಾವಾಗಾದ್ರೆ? ಇಲ್ಲ ಸರ್, ಎಲ್ಲಿ ಹೋಗಿಲ್ಲ, ನಮಗೆ ಸಿಕ್ಕಿಲ್ಲ ಆ ಥರ ಹೋಗೋಕ್ಕೆ, ನಮಗೇನು ಇದು ಸಿಕ್ಕಿಲ್ಲ. ನಿಮಗೆ ಸಾಕಷ್ಟು ಅನುಭವ ಆಗಿಬಿಟ್ಟಿದೆ. ಹೌದು, ಅನುಭವ ಆಗಿದೆ. ಇಲ್ಲ ನಾವು ಎಷ್ಟು ತಿಳ್ಕೊಂಡ್ರೂ ಸಲ್ದೇ ಇದರಲ್ಲಿ, ನಾವು 30 ವರ್ಷದಿಂದ ಮಾಡ್ತೇವೆ ಅಂದರೆ ನಮಗಿನ್ನೂ ಚಿಕ್ಕರು ಏನು ಈ ಥರ ಮಾಡ್ರಿ ಅಂತಲೂ ಹೇಳ್ತಾರೆ, ನಾವು ಕೇಳ್ತಾ ಇರ್ತೀವಿ. ಯಾಕಂದರೆ ಅವ್ರಿಗೆ ಅನುಭವ ಇರ್ತೈತೆ, ಅವರು ಬೇರೆ ಕಡೆಗೆಲ್ಲ ಹೋಗಿ ತಿಳ್ಕೊಂಡಿರ್ತಾರೆ, ನಮ್ಮದೇ ನಾವು ಹೇಳ್ತೇವೆ ಅಂತೇನಿಲ್ಲ. ಅವ್ರು ಸಣ್ಣವರಿದ್ದರು ಅವ್ರ ಹತ್ರ ಕೇಳ್ತವೆ, ಹಿಂಗೆ ಮಾಡಿದ್ರೆ ಏನು ಹಿಂಗೆ ಆಗತ್ತಪ್ಪ ಏನು ಮಾಡೋಣ ಹೆಂಗೆ ಅಂತ ಕೇಳ್ತಾ ಇರ್ತವೆ. ಅದೇನಿಲ್ಲ, ಈಗೇನು ಮನೆಯಲ್ಲಿ ಎತ್ತು ದನ ಅಂಥವೇನಿಲ್ಲ? ಎತ್ತು ದನ ನೋಡ್ಕೊಳೋರೆ ಇಲ್ಲ ಸರ್, ಏನು ಮಾಡೋಣ, ಏನೋ ಒಂದೊಂದು ಆಕಳು ಇಟ್ಕೊಂಡಿರ್ತವೆ ಅಷ್ಟೇ ಹಾಲಿಗಾಗಿ ಮನೆಗೆ, ಏನಿಲ್ಲ. ಎತ್ತು ದನ ಎತ್ತುಗಳಿಂದ ಏನು ಇಲ್ಲೇ ಇಲ್ಲ, ಎತ್ತುಗಳಿಂದ ಮಾಡೋಕ್ಕೆ ಕೆಲಸನೇ ಇಲ್ಲಲ್ಲ, ಎಲ್ಲ ಟ್ಯಾಕ್ಟ್ರಿನೇ ಮಾಡ್ತದಲ್ಲ. ಪಾಪ ಅವನ ಕಟ್ಕೊಂಡು ಮೊದಲೆಲ್ಲ ಎತ್ತಬಿಟ್ರೆ, ಮೊದಲು 4 ಜೊತೆ ಎತ್ತಿದ್ವು ನಮ್ಮವೆಲ್ಲ, ಒಟ್ಟು ಫ್ಯಾಮಿಲಿ ಇದ್ದಾಗೆಲ್ಲ ಬರ್ದೇರಿ ಎತ್ತುಗಳು ಟ್ಯಾಕ್ಟರ್ ಏನಿಲ್ಲ, ಅವಾಗೆಲ್ಲ ಭಾಳ ದುಡಿಮೆ. ನಮ್ಮದೇ ಎಲ್ಲ ಒಟ್ಟಲ್ಲಿ ಸೇರಿದ್ರೆ ಒಂದು 30 ಎಕರೆ ಜಮೀನು ಹಾಕತ್ತು, ಹಂಗಾಗಿ ಎತ್ತುಗಳು ಇಟ್ಕೊಂಡಿದ್ವಿ, ದನಗಳು ಭಾಳ ಇದ್ವು ಅವಾಗೆಲ್ಲ ಒಟ್ಟು ಫ್ಯಾಮಿಲಿ ಇದ್ದಾಗೆ. ಭಾಳ ಸಿಕ್ಕಾಬಟ್ಟೆ ದನ, ಹಾಲು ಮೊಸರು ಸಿಕ್ಕಾಬಟ್ಟೆ ಆಗೋದು. ಇವಾಗ ಹಾಲು ಕೊಂಡ್ಕೊಳೋ ಹೊತ್ತು ಬಂದತ್ತು ನಾವು, ಆ ಥರ ಆಗಿದೆ. ಇವತ್ತು ಹಾಲು ಮೊಸರು ತುಪ್ಪ ಬೇಕಂದರೆ ಅಂಗಡಿಯಿಂದ ತರಬೇಕು, ಅಂಗಡಿಯಿಂದ ತರಬೇಕು ತರಲ್ಲ, ನಾವು ನಮ್ಮದೇ ಇದ್ದ ದನಗಳು ಹಾಲು ಕೊಡ್ತಾವಲ್ಲ ಸ್ವಲ್ಪ ಅದರಲ್ಲೇ ಮಾಡ್ಕೊಂತವೆ. ಕಡಿಮೆ ಜನ ಇರ್ತಾವಲ್ಲ, ಇಬ್ಬರು ಮೂವರು ಇರ್ತವೆ, ಮಕ್ಕಳಿಬ್ಬರು ನಾವಿಬ್ಬರು ಅಷ್ಟೇ, ಏನು ಅದರಲ್ಲೇ ಮಾಡ್ಕೊಂತೇವೆ, ತರೋದು ಕಡಿಮೆ. ನಿಮಗೆ ಎಷ್ಟು ಬರುತ್ತೆ ಇಳುವರಿ ಒಂದು ಎಕರೆಗೆ? ಎಕರೆಗೆ ಬೇಸಿಗೆ ಸೋನ ಆದರೆ 48-50 ಬರುತ್ತೆ ಸರ್, ಮಳೆಗಾಲದಲ್ಲಿ 45 ಅಂತೂ 6-6 ಎಲ್ಲ ಬರ್ತವೆ. ನಾವು ಮಾಡಿದಂಗೆ ನಾವು ಯಾವ ಥರ ನೋಡ್ಕೊತಾವೋ ಆ ಥರ ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ಬರ್ತವೆ. ಏನು ಸುಮ್ಮನೆ ಬೇಕಾಬಿಟ್ಟು ಮಾಡಿದರೆ ಇಲ್ಲ, ನಮಗೆ ಇಂಟ್ರೆಸ್ಟ್ ಕೊಟ್ಟೆ ನಾವು ಮಾಡೋದು. ಏನನ್ನ ಮಾಡಿದ್ರು ಒಕ್ಕಲ್ತನದ ಬಗ್ಗೆ ನಾವು ಬೇಜವಾಬ್ದಾರಿ ಮಾಡಲ್ಲ, ಇದನ್ನು ಮಾಡ್ಬೇಕಂದ್ರೆ ಅದೇ ಆ ಥರನೇ ಮಾಡೋದು. ಹಂಗಾಗಿ ಇಳುವರಿ ಬತ್ತಿಗೆತೇವೆ, ಏನು ತೊಂದರೆ ಇಲ್ಲ. 45-50 ಚೀಲ 50 ಚೀಲ ಸರ್, 45 ಮಳೆಗಾಲದಾಗ, ಬೇಸಿಗೆಗೆ 50 ಚೀಲ ಕಡಿಮೆ ಅಂದರೆ 50 ಚೀಲ ಬೇರೆ ಸ್ವಲ್ಪ ನಮ್ಮದು ಸ್ವಲ್ಪ ಜರುಗಾಗತ್ತಲ್ಲ, ಒಂದು 5 ಚೀಲ ಕಡಿಮೆ ಬರ್ಬೋದು. ಬೇರೆ ಜಮೀನು ಅದಾವೆ ನಮ್ಮ ಅಣ್ಣರವ ಅವರವೆಲ್ಲ, ಅವೆಲ್ಲ 50-55 ಹಿಂಗೆ ಬರ್ತವೆ, ಚೆನ್ನಾಗಿ ಬರ್ತವೆ. ಅಂದರೆ ಎಷ್ಟು ಕ್ವಿಂಟಲ್ ಆಗುತ್ತೆ? ಕ್ವಿಂಟಲ್ ಅಂದರೆ 35-38 ಕ್ವಿಂಟಲ್ ಆಗ್ಬೋದು. 35 ಆವರೇಜು? ಆವರೇಜು 74 ಕೆಜಿ ಚೀಲ ತುಂಬ್ತಾರೆ, ಎಲ್ಲಿಗೆ ಒಂದು 35 ಕ್ವಿಂಟಲ್ ಆಗ್ಬೋದು. ಕನಿಷ್ಠ ಅಂದರೆ ನಿಮಗೆ ಎಷ್ಟು ಸಿಗುತ್ತೆ ಒಂದು ಕ್ವಿಂಟಲ್ಗೆ? ಒಂದು ಕ್ವಿಂಟಲ್ಗೆ ರೇಟು ಅಂದರೆ, ಇವಾಗ ಮೊನ್ನೆ ನಾವು ಬೇಸಿಗೆ ಕೊಟ್ಟಾಗ 1400-1500 ಕೊಟ್ಟಿದ್ವಿ, ಈ ಸತಿ ಏನೈತೆ ರೇಟು ಗೊತ್ತಿಲ್ಲ, ಮಳೆಗಾಲದಾಗ 1800 ರೂಪಾಯಿ ಕೊಟ್ಟಿದ್ವಿ. ಹಿಂಗೆ ಸಿಗುತ್ತೆ ಸರ್, ಏನು ಇಲ್ಲ, ಇವಾಗ ಒಂದು 3-4 ಬೆಳೆ ಏನು ರೇಟು ಸಿಗ್ತಾ ಇಲ್ಲ, ಭಾಳ ತೊಂದರೆ ಆಗ್ತೈತಿ ರೈತರದು, ಭಾಳ ಕಷ್ಟ ಸರ್. ಅಲ್ಲ ಹೊರಗಡೆ ಅಂಗಡಿಯಲ್ಲೇ ಮಾರಾಟ ಮಾಡೋರು 45-50 ರೂಪಾಯಿ ಕೆ ಜಿ ಅಕ್ಕಿ ಮಾರ್ತಾರಲ್ಲ? ಮಾರ್ತಾರೆ ಸರ್, ಅವರು ಎಲ್ಲ ಮಾರ್ತಾರೆ, ರೈತರಿಗೆ ಏನು ಇಲ್ಲ, ರೈತರಿಗೆ ಏನು ಲಾಭನೇ ಇಲ್ಲ ಬಿಡ್ರಿ. ಸುಮ್ಮನೆ ನಾವು ಅವ್ರು ಹೇಳಿದಂಗೆ ತಗೋ ಕೊಡ್ಬೇಕು ನಾವು, ಇಲ್ಲಾಂದರೆ ಇವತ್ತೇ ಇಲ್ಲಪ್ಪ ಈ ರೇಟಿಗೆ ನಾವು ಕೊಡೋದಿಲ್ಲ, ನಾವು ಆ ರೇಟಾದರೆ ಕೊಡ್ತೇವೆ ಅಂದರೆ ಇನ್ನೊಂದು ಸತಿ ಬರೋದೇ ಅಲ್ಲ ಅವರು. ಆಮೇಲೆ ಬರೋರು ಕೆಡಿಸ್ಬಿಡ್ತಾರೆ, ಹೋಗ್ಬೇಡ ರಾಶಿ ಹತ್ರ ನೀನು ಯಾಕೆ ಹೋಗಿ ಅಲ್ಲಿ, ನಾವೆಲ್ಲ ಕೇಳ್ಕೊಂಬಂದೇವಿ, ಆ ಥರ ಹೇಳಿ ಕೆಡಿಸ್ಬಿಡ್ತಾರೆ. ನಾವು ಇಲ್ಲಿ ಮಳೆ ಪಳೆ ಏನಾರ ಬಂತು ಅಂದರೆ ಅದನ್ನು ನೋಡ್ಕೊಳೋದು ಪ್ರಾಬ್ಲಮ್, ಲೇಬರ್ ಸಿಗೋಲ್ಲ, ಅಡುಗೆ ನೀರು ಏನಾರು ಹೋತು ಮಳೆ ಬಂದು ಅಂದರೆ ಅದನ್ನ ತಿರ್ಬೇಕಾದ ಕಷ್ಟ. ಹಂಗಾಗಿ 50-100 ರೂಪಾಯಿ ಹೆಚ್ಚು ಕಮ್ಮಿ ಆಗಲಿ ಕೊಟ್ಬಿಡ್ತಾವೆ, ಅದೇ ಕೊಟ್ಬಿಟ್ರೆ ನಮಗೆ ಸಮಸ್ಯೆ ಇರಲ್ಲ ಅಂತ ನಂದು. ಇಲ್ಲ ಅಂದರೆ ಲೇಬರ್ ಸಿಕ್ಕಿದ್ರೆ ನಾವೇನು ತೊಂದರೆ ಇರ್ತಿಲ್ಲ, ಇಟ್ಕೊಂಡು ನೋಡೋಣ ಅಂತ ಬಿಡೋ ಅಂತ ಹೇಳ್ತಿದ್ವಿ. ಮಾರ್ಕೆಟ್ಗೆ ಏನು ಬಿಡಲ್ಲ ಸರ್, ನಾವು ಇವಾಗೆಲ್ಲ ಬಿಟ್ಬಿಟ್ಟವಿ, ಇಲ್ಲೇ ಹೊರಗಡೆನೆ ಕೊಡ್ತಾ ಇರ್ತವೆ. ಒಂದು ಎಕರೆಗೆ ಎಷ್ಟು ಖರ್ಚು ಮಾಡ್ತೀರ ನೀವು? ಎಕರೆ ಕಮ್ಮಿ ಅಂದರೆ 30,000 ರೂಪಾಯಿ ಅಂತ ಬರುತ್ತೆ ಸರ್, 25-30. ಸಣ್ಣ ಟ್ಯಾಕ್ಟ್ರಿ ಆದರೆ ಕಡಿಮೆ ಆಗುತ್ತೆ. ಬಾಡಿಗೆ ಟ್ಯಾಕ್ಟ್ರಿ ಇವಾಗೆಲ್ಲ ರೇಟ್ ಜಾಸ್ತಿ ಆಗೈತೆ, ಡೀಸೆಲ್ ರೇಟು ಅದೆಲ್ಲ ಜಾಸ್ತಿ ಆಗೈತೆ. ಎಕರೆಗೆ 6,500 ರೂಪಾಯಿ ಕೊಡ್ತಾರೆ. ನಾವೆಲ್ಲ ಸ್ವಂತ ಟ್ಯಾಕ್ಟ್ರಲ್ಲ, ಹಿಂಗಾಗಿ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಬಾಡಿಗೆ ಓಡಿಸೋದು ಕಷ್ಟ ಪಾಪ. ಅಂದರೆ ಔಷಧ, ಗೊಬ್ಬರ, ಬೀಜ ಎಲ್ಲ ಸೇರಿ 30,000 ಆಗುತ್ತೆ. 30,000 ಅಂತ ಕಮ್ಮಿ ಅಂದರೆ 30,000 ಬರುತ್ತೆ ಸರ್, ಹೆಚ್ಚು ಕಡಿಮೆ ಬರುತ್ತೆ. ಇವೆಲ್ಲ ನಾವು ನೀರು ಕಟ್ಟೋದು, ಪೆಟ್ರೋಲ್ ಹಾಕ್ಯಂದು ಓಡಾಡೋದು, ಇವೆಲ್ಲ ಬಿಟ್ಟೆ ಬರ್ತೈತಿ, ಏನು ಉಳಿಯಲ್ಲ. ಆದರೆ ಆಸ್ತಿ ಐತೆಲ್ಲ, ಮಾಡಬೇಕಲ್ಲ, ನಮಗೆ ಒಂದು ಕೆಲಸ, ನಮಗೆ ಆರೋಗ್ಯ ಚೆನ್ನಾಗಿರ್ತೈತಿ. ಎಲ್ಲ ಬಿಟ್ಟು ಎಲ್ಲ ಮಾರ್ಕೊಂಡು ಕೂತ್ಕೊಂಡ್ರೆ ಮನೆಯಾಗ ಕೂತ್ಕೋಬೇಕಲ್ಲ, ನಮಗೇನು ಬಿಸ್ನೆಸ್ ಬರಲ್ಲ, ಏನು ಬರಲ್ಲ. ನಾವು ಟೋಪಿ ಹಾಕ್ಸಿದಾರ ಹೊರತು ಟೋಪಿ ಹಾಕಾರಲ್ಲ. ಆ ಥರ ಐತಿದೆ, ಮಾಡಲೇಬೇಕಲ್ಲ. ಬೇರೆಯವರೆಲ್ಲ ಮಾಡ್ತಾರೆ, ಎಲ್ಲ ತೆಗಿತಾರೆ, ಮಾಡ್ತಾರೆ ಬಿಸ್ನೆಸ್, ನಮಗಿಲ್ಲ. ನಮಗೆ ಒಂದು ಕೆಲಸ ಬೇಕು, ಆರೋಗ್ಯ ಚೆನ್ನಾಗಿರ್ತೈತಿ, ಹೊಲ್ಕ ಮನೆಗೆ ಓಡಾಡಿದ್ರೆ ಒಂದು ಚೆನ್ನಾಗಿರ್ತೈತಲ್ಲ ಅಂತಂದು ಮಾಡ್ತಾವೆ. ಹಿರಿಯರು ಮಾಡಿದಾರೆ ಪಾಪ, ಕಷ್ಟಪಟ್ಟು ಜಮೀನು, ಅದನ್ನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂತಕ್ಕು. ಮುಂದೆ ನಮ್ಮ ಮಕ್ಕಳು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಲ್ಲ, ಈಗ ನಿಮ್ಮ ಮಕ್ಕಳು ಮಾಡ್ತಾರ ಅನ್ನೋದಕ್ಕೆ, ಈಗ ನಿಮ್ಮ ಹೊಲ ನೋಡಿದ್ರೆ, ಈಗ ನಾವೀಗ ಕುಂತಿರೋ ಜಾಗ ನಿಮ್ಮ ಹೊಲ, ಅದು ನಿಮ್ಮ ಹೊಲ ನೋಡಿದ್ರೆ ಹೈವೇ ಪಕ್ಕದಲ್ಲೇ ಇದೆ, ಎರಡೂ ಕಡೆ ಆಗಲೇ ಲೇಔಟ್ ಆಗಿದೆ. ನಿಮ್ಮದು ನೀವು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಿಮಗೆ ಮುಂದೆ ಒತ್ತಾಯ ಬರುತ್ತೆ, ನಿಮ್ಗೆ ಒತ್ತಡ ಬರ್ತದೆ, ಏ ಮಾಡಿ ಮಾಡಿ ಮಾಡಿ ಲೇಔಟ್ ಮಾಡಿ ಅನ್ನೋ ಒಂದು ಪರಿಸ್ಥಿತಿ ಬರ್ಬೋದು. ಹೌದು ಹೌದು, ಇವಾಗಲೇ ಬಂದಿತ್ತು 3 ವರ್ಷದಿಂದ ಪಕ್ಕದವರೆಲ್ಲ ಲೇಔಟ್ ಮಾಡೋದು ಡೆವಲಪರ್ ಕೇಳ್ಕೊಂತಾನೆ ಬಂದರು. ನಾವು ಅದಕ್ಕೇನು ಬಗ್ಲಿಲ್ಲ, ಕೊಡಲ್ಲ, ಇವತ್ತು ಕೊಡ್ತೇವೆ, ನಾಳೆ ಕೊಡ್ತೇವೆ, ಹಿಂಗೆ ತಳ್ಕೊಂತ ಬಂದು 3 ವರ್ಷ ತಳ್ಳಿದ್ವಿ. ಇವಾಗ ಕೇಳ್ತಾ ಇರ್ತಾರೆ, ಕೊಡ್ತಾ ಇಲ್ಲ. ನನಗೆ ಏನು ಕೊಡಬೇಕು ಅಂತ ಏನಲ್ಲ, ನಮಗೆ ಕೆಲಸ ಬೇಕು. ನಮಗೆ ದುಡ್ಡು ಮುಖ್ಯ ಅಲ್ಲ, ಇವತ್ತಿರ್ತೈತೆ ಹೋಗುತ್ತೆ, ದುಡ್ಡು ಹೆಂಗೆ ಬರ್ತೈತೆ ಹೆಂಗೆ ಗೊತ್ತಾಗಲ್ಲ. ಇಂಥ ಏರಿಯಾ ಬಿಟ್ಟು ನಾವು ಬೇರೆ ಕಡೆ ಜಮೀನು ತೊಗೊಂಡು ನಮಗೆ ಮಾಡೋಕ್ಕಾಗಲ್ಲ. ಏನಂದರೂ 25-30 ಕಿಲೋಮೀಟ್ರ್ ದೂರ ಹೋಗ್ಬೇಕು ಜಮೀನು ತೊಗೋಬೇಕು ಅಂದರೆ, ಅಲ್ಲೋಗಿ ನಾವು ಮಾಡೋಕ್ಕಾಗೋದಲ್ಲ. ಇಲ್ಲೇದೇ ಎಲ್ಲ ನೋಡ್ಕೊಳಕ್ಕಾಗ್ತಾಯಿಲ್ಲ, ಅಲ್ಲೆಲ್ಲ ಲೇಬರು ಹೊಸ ಜಾಗ, ನಮಗೆ ಅವೆಲ್ಲ ತೊಂದರೆ ಆಗುತ್ತವೆ. ನಮಗೆ ರೋಡ್ ಸೈಡಿಗೆ ಏನು ಒಂದು 10 ನಿಮಿಷ ಬರ್ತವೆ, ನೋಡ್ಕೊಂತವಿ ಹೋಗ್ತವೆ, ಬೇರೆ ಕಡೆಗೆ ಆಗೋಲ್ಲ ಸರ್. ಅದಕ್ಕೆ ಕೊಡ್ತಾನೆ ಇಲ್ಲ, ನೋಡೋಣ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ನಾವು ನಮ್ಮ ಶಕ್ತಿ ಇರೋ ತನಕ ನಾವು ಮಾಡಬೇಕು ಅಂತಲೇ ಇರೋದು. ಆಮೇಲೆ ಮುಂದೆ ನೋಡೋದು ಯೋಜನೆ ಮಾಡೋದು. ಒಟ್ಟು ಭತ್ತ ಬಿಟ್ಟು ಬೇರೆ ಏನು ಬೆಳೆದಿಲ್ಲ? ಭತ್ತ ಬಿಟ್ಟು ಏನಿಲ್ಲ ಸರ್. ಮೊದಲೆಲ್ಲ ಬೆಳೀತಿದ್ವಿ ಶೇಂಗಾ ಪಾಂಗ ಅವೆಲ್ಲ ರಾಗಿ ಏನೇನು ಬೆಳೀತಿದ್ವಿ. ಇವಾಗ ಎಲ್ಲ ಭತ್ತದೇ ಎಲ್ಲ ತೊಂದರೆ ಇರೋದ್ರಿಂದ ಭತ್ತದ್ದೇ ಮಾಡೋದು. ಭತ್ತ ಇನ್ನೊಂದು ಸ್ವಲ್ಪ ತೆಂಗು ಐತಿ, ನೋಡ್ಕೊಂತೀವಿ, ಮನೆಗೆ ಅಕ್ಕ ಹೋಗಲ್ಲ. ಭತ್ತನೂ ಬೇರೆ ಬೇರೆ ವಿಧಾನದಲ್ಲಿ ಬೆಳೀತಾರೆ, ಕೂರಿಗಿಂದ ಬಿತ್ತನೆ ಮಾಡಿ ಭತ್ತ ಬೆಳೀತಾರೆ ಅಂದರೆ ಅವಾಗ ನೀರು ಕಡಿಮೆ ಹೋಗುತ್ತಂತ ಹೇಳ್ತಾರೆ. ಆ ರೀತಿ ನೀವೇನಾದರೂ ಪ್ರಯತ್ನ ಮಾಡಿರ? ಇಲ್ಲ ಸರ್, ಅದನ್ನು ಮಾಡಿಲ್ಲ, ಅದನ್ನು ಮಾಡೋಕ್ಕೆ ಆಗಲ್ಲ. ನಮಗೆಲ್ಲ ಕೂರಿಗೆ ಮಾಡೋಕ್ಕಾಗೋದಲ್ಲ, ಆ ಥರ ಮಾಡಿಲ್ಲ, ಮಾಡೋಕ್ಕೂ ಆಗೋದಲ್ಲ. ಇಲ್ಲೆಲ್ಲ ಕೂರಿಗೆ ಮಾಡಬೇಕು, ಅವೆಲ್ಲ ಮಾಡಬೇಕಂದ್ರೆ ದೊಡ್ಡ ದೊಡ್ಡ ಎಕರೆಗೆ ಒಂದೊಂದು ಮಡಿ ಇರಬೇಕು. ಆ ಥರ ಯಾರೂ ಮಾಡಿಲ್ಲ, ಸುತ್ತಮುತ್ತ ಯಾರೂ ಮಾಡಿಲ್ಲ, ಮಾಡೋಕ್ಕಾಗಲ್ಲ ಅವನ್ನೆಲ್ಲ. ಏನೇ ನಾಟಿ ಸಾಲ್ ನಾಟಿ ಅಂತ ಮಾಡ್ತಾರೆ, ಈಗ ಬಂಗಾಳಿ ಬಂದಾರೆ ಅವರು ಮಾಡ್ತಾಯಿದ್ದಾರೆ, ಅದು 3,000 ರೂಪಾಯಿ 3,500 ರೂಪಾಯಿ ಅಂತೆ. ಅಷ್ಟಾಗ ಕೊಟ್ಟು ಮಾಡೋಕ್ಕಾಗಲ್ಲ, ಸಾಲ್ ನಾಟಿ ಮಾಡ್ತಾರೆ ಅವರು, ಆ ಥರ ಮಾಡಿದ್ದಾರೆ ಹೊರತು. ಈಗೆಲ್ಲ ಹೊಸ ಹೊಸ್ತು ಮಾಡ್ತಾಯಿದ್ದಾರೆ, ಅದೇ ಬೀಜ ಚೆಲ್ಲೋದು, ಮಿಷಿನ್ನೇ ಮಾಡೋದು ಎಲ್ಲ ಮಾಡ್ತಾರೆ. ನಾವೇನು ಮಾಡಿಲ್ಲ, ನಮಗೆ ಕೂಲರ್ದು ಸ್ವಲ್ಪ ನಾವು ಹೆಂಗೆ ಇಟ್ಕೊಂಡವ ಕೂಲರ್ನ ಆ ಥರ ಮೇಲೆ ಕರೆಕ್ಟಾಗಿ ದುಡ್ಡು ಕೊಟ್ಟರೆ ಕರೆಕ್ಟಾಗಿ ಬಂದು ಮಾಡ್ತಾರೆ. ಹಂಗಾಗಿ ಬರ್ತಾಯಿದ್ದಾರೆ ಪಾಪ, ಬರ್ತಾರೆ ಅಲ್ಲಿ ಅವ್ರು ಎಲ್ಲಿದ್ದ ತನಕ ಬರ್ತಾರೆ ಅಲ್ಲಿ ತನಕ ಅದನ್ನ ಮಾಡ್ತಾರೆ. ಆಮೇಲೆ ಮುಂದೆ ಏನು ಮಾಡಬೇಕು ಮಾಡ್ತಾಯಿರ್ತವೆ. ಬೇರೆ ಏನು ಮಾಡ್ತಾಯಿರ್ತಾರಲ್ಲ, ಆ ಥರ ಪ್ರಯೋಗನ ನಾವು ಮಾಡ್ಬೇಕಂತ ಐತಿ. ಈಗ ಚಂದ್ರಣ್ಣವ್ರೆ, ಸುಮಾರು ನೀವು 30 ವರ್ಷ ಮೇಲೆ ಆಯಿತು ನೀವು ಈ ಕೃಷಿಯಲ್ಲಿ ಮಾಡ್ತಾ ಬಂದಿದ್ದೀರಿ ಅಂದರೆ, ನಿಮ್ಮ ತಂದೆಯವರ ಕಾಲದಿಂದನೂ ನೀವು ಈ ಕೃಷಿ ನೋಡ್ಕೊಂಡು ಬಂದಿರಲ್ಲ, ನಿಮಗೆ ಯಾವತ್ತಾದರೂ ನೀರಿನ ಸಮಸ್ಯೆ ಆಗಿದೆಯಾ? ಹಾಂ, ಭದ್ರಾ ಡ್ಯಾಮಿಂದ ನೀರಿನ ಸಮಸ್ಯೆ ಮೊದಲೆಲ್ಲ ಭಾಳ ಕಷ್ಟ ಆಗಿದೆ. ಭಾಳ ಅಂದರೆ ನಾವೇನು ಮನೆ ಸೇರ್ತದಲ್ಲ ಸರ್, ಹೊಲ್ದಾಗೆ 24 ಗಂಟೆ ಹೊಲ್ದಾಗೆ ನೀರು ಕಟ್ಟೋದು ಭಾಳ ತೊಂದರೆ. ನಮಗೆ ರೊಟೇಷನ್ ಇತ್ತು ಅಂದರೆ ಹೊಲ್ಕ ಬಂದು ನೀರು ಕಟ್ಟೋದಕ್ಕೆ 1 ವಾರ ಗಂಟೆ 10 ಸಾವಿರ ಆಗೋದು, ರೊಟೇಷನ್ ಮುಗಿಯೋ ತನಕ ನೀರು ಬಿಡ್ತಾನೆ ಇರ್ತಿದ್ವಿ. ಪ್ರಾಬ್ಲಮ್ ಎಲ್ಲರಿಗೂ ಅಷ್ಟೇ ತೊಂದರೆ ಇತ್ತು ನೀರಿಂದ. ಅವಾಗ ಇವಾಗ ಏನೋ ಬೋರ್ವೆಲ್ ಹಾಕ್ಸಿ ಮೇಲೆ ಸ್ವಲ್ಪ ಕಡಿಮೆ ಆಯಿತು, ಆಮೇಲೆ ಅಕ್ಕಪಕ್ಕ ಸೈಟ್ ಆದಮೇಲೆ ಕಡಿಮೆ ಆದವು. ಮೊದಲೆಲ್ಲ ಭಾಳ ಕಷ್ಟ ಇತ್ತು, ಭಾಳ ಕಷ್ಟ ಇತ್ತು. ಆಮೇಲೆ ಅವು ಚಾನಲ್ಲು ಮಿನಿ ಚಾನಲ್ಗಳು ಕ್ಲೀನ್ ಮಾಡ್ತದಲ್ಲ ಯಾರು, ನೀರು ಅಲ್ಲದೆಲ್ಲ ಲೀಕೇಜ್ ಆಗೋವು, ಭಾಳ ವೇಸ್ಟ್ ಆಗೋದು, ಹಳ್ಳಕ್ಕೆ ಹೋಗೋದು, ಕೆರೆಗೆ ಹೋಗೋದು, ಬರೋ ಸ್ವಲ್ಪ ಪ್ರಮಾಣದ ಬರೋದು, ಅದಿನ್ನೇನು ಮಾಡ್ತದಿಲ್ಲ ಯಾರು, ಅವಾಗ ತಲೆ ಕಡಿಸೋಂಥದ್ದಿಲ್ಲ. ಈಗೆಲ್ಲ ಪರವಾಗಿಲ್ಲ, ನಾವೆಲ್ಲ ಬೋರ್ಗಳು ಹಾಕ್ಸಿದ ಮೇಲೆ ಉತ್ತಮ ಆಗೈತಿ, ಏನು ತೊಂದರೆ ಇಲ್ಲ. ಇಲ್ಲೆಲ್ಲ ಸಿಟಿ ಲೈನಲ್ಲ 24 ಗಂಟೆ ಕರೆಂಟ್ ಇರ್ತಾವೆ, ಕಡಿಮೆ ಗದ್ದೆಗಳು ಆಗ್ಬಿಟ್ಟವಲ್ಲ, ಹಿಂಗಾಗಿ ತೊಂದರೆ ಏನಿಲ್ಲ. ಒಟ್ಟಾರೆ ನೀವು ಭತ್ತ ಬಿಟ್ಟು ಬೇರೆ ಏನು ಮಾಡಿಲ್ಲ, ಮುಂದಿನ ನೀವೇನು ಬೇರೆ ಮಾಡೋ ಒಂದು ಯೋಚನೆ ಇಲ್ಲ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನೀವು ಕೃಷಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತಿದ್ದೀರಿ? ಹೌದು, ಎಷ್ಟು ದಿವಸ ಆಗುತ್ತೋ ಅಷ್ಟು ದಿನ ಕೃಷಿ ಮುಂದುವರ್ಸಂತಲೇ ಹೋಗ್ತೇವೆ, ಬೇರೆ ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಕೈಲಿ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ, ಅದನ್ನು ಬಿಟ್ಟು ನಮಗೆ ನಮ್ಮ ತಂದೆ ಕಲಿಸಿರೋದು ಕೃಷಿ, ಬೇರೆ ಏನು ಕಲಿಸಿಲ್ಲ, ಅದನ್ನೇ ಮುಂದುವರ್ಸಂತ. ಅವರು ಕಷ್ಟಪಟ್ಟು ಆಸ್ತಿ ಮಾಡಿದಾರೆ ಅಂದಾಗ ನಾವು ಯಾಕೆ ಬಿಡ್ಬೇಕು, ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂತ ಹೋಗೋಣ ಅಂತಂದು ಮಾಡ್ತಾ ಇದ್ದಾವೆ. ಸದ್ಯ ನೋಡೋಣ ಮುಂದೇನಾಗುತ್ತೆ. ಒಳ್ಳೆಯದು, ಇದುವರೆಗೂ ತಾವು ತಮ್ಮ ಒಂದು ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮ್ಮ ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಭತ್ತದ ಕೃಷಿಯ ಅನುಭವಗಳು ಈ ಕುರಿತು ದಾವಣಗೆರೆ ತಾಲೂಕು ಹಳೆ ಕುಂದವಾಡ ಗ್ರಾಮದ ಕೃಷಿಕ ಎನ್ಎಚ್ ಚಂದ್ರಣ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿಸಿದ್ದಣ್ಣ. ಇದೀಗ ಕೇಳಿ ಈ ಜನಪದ ಗೀತೆಯನ್ನು. ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ ಹನ್ನೆರಡು ತೋಬು ಮಧುಗಾದ ಹನ್ನೆರಡು ತೋಬು ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಅಂಗೈನಷ್ಟು ಮೋಡವಾಗಿ ಭೂಮಿ ತೂಕದ ಗಾಳಿ ಬಿಸಿ ಅಂಗೈನಷ್ಟು ಮೋಡವಾಗಿ ಭೂಮಿ ತೂಕದ ಗಾಳಿ ಬಿಸಿ ಗುಡುಗಿ ಗೂಡಾಗಿ ಜಳ ಜಳ ಗಂಗವ್ವ ತಾಯಿ ಗುಡುಗಿ ಗೂಡಾಗಿ ಜಳ ಜಳ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಹಳ್ಳ ಕೊಳ್ಳದ ನೀರು ಬರಂದ ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಅಣ್ಣನ ಹಳ್ಳಿ ಅಣ್ಣೇ ಗೌಡ ಮಧುಗನೂರ ಮಲ್ಲೇಗೌಡ ಅಣ್ಣನ ಹಳ್ಳಿ ಅಣ್ಣೇ ಗೌಡ ಮಧುಗನೂರ ಮಲ್ಲೇಗೌಡ ಅಣ್ಣನ ಹಳ್ಳಿ ಅಣ್ಣೇ ಗೌಡ ಮಧುಗನೂರ ಮಲ್ಲೇಗೌಡ. ಕೊಡಡಿವಾಗಿ ಸುದ್ದಿಯ ತಿಳಿಸಯ್ಯ ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಆರು ಸಾವಿರ ಕುರಿಗಳ ತರಿಸಿ 3,000 ಕುಡುಗೋಲು ತರಿಸಿ ಆರು ಸಾವಿರ ಕುರಿಗಳ ತರಿಸಿ 3,000 ಕುಡುಗೋಲು ತರಿಸಿ ಕಲ್ಲು ಕಲ್ಲಿಗೆ ಆರವ ಕೊಡ್ತಯ್ಯೋ

ತೀರಲಾರನಂತೆ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚಲ್ವರೆಲ್ಲ ನೋಡುವಾರೆ, ಇವನಂತ ಚಲ್ವರೆಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚಲ್ವರೆಲ್ಲ ನೋಡುವಾರೆ, ಇವನಂತ ಚಲ್ವರೆಲ್ಲ ನೋಡುವಾರೆ, ಇವನಂತ ಚಲ್ವರೆಲ್ಲ ನೋಡುವಾರೆ, ಇವನಂತ ಚಲ್ವರೆಲ್ಲ ನೋಡುವಾರೆ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ ಜನಪದ ಗೀತೆಯನ್ನ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮತ್ತೊಂದು ಜನಪದ ಗೀತೆಯನ್ನು.